ಬಗ್ಗೆ ಸಾಕಾ ನಮ್ಮ ಗುಣಕ್ಕೆ ಸಾಕಾದಿ ಗರವಾಮದಿ ಶ್ರೀನಾಮೀತಮಸ್ತು ಮಾವಿದ್ವಿಷಾಮದಿ ಶಾಂತಿ ಶಾಂತಿ ಶಾಂತಿ. ಇಬ್ಬರು ಪ್ರಾಣತತ್ವ ಉಪಾಸನ ಶೌನಕ ಕಥೆಯ ಮತ್ತು ಕಾಕ್ಷಸೇನೆ ಕ್ಷಿಪ್ರಕಾರಿ ಇವರು ಅನ್ನದಾನ ಮಾಡತಕ್ಕಂತಹ ಪ್ರಸಂಗ. ಆ ಪ್ರಸಂಗದಲ್ಲಿ ಒಬ್ಬ ಬ್ರಹ್ಮಚಾರಿ ಬಂದು ಭಿಕ್ಷೆ ಬೇಡಿದ್ದು, ಆಗ ಅವರು ನಿರಾಕರಣೆ ಮಾಡಿದ್ದು, ನೀನು ಏನು ಓದಿದ್ದೀಯಾ, ಅಧ್ಯಾತ್ಮವನ್ನು ಓದಿದವರಿಗೆ ಮಾತ್ರ ನಾನು ನನ್ನ ಕೊಡುಗೆಗಳಿಗೂ ಕರೆದು ಅವನು ತನ್ನ ಅಧ್ಯಾತ್ಮವಿದ್ಯೆಯನ್ನು ಪ್ರದರ್ಶನೆ ಮಾಡಿತ್ತು. ಇಲ್ಲಿ ಅನ್ನದಾನಕ್ಕೆ ಸಂಬಂಧಪಟ್ಟ ಒಂದು ವಿಶೇಷ, ಯಾಕೆಂದರೆ ಇಲ್ಲಿ ಬರತಕ್ಕಂತಹ ದೇವತೆಗಳು ಅಗ್ನಿ, ತೇಜಸ್ಸು ಮತ್ತು ನೀರು. ಯಾವುದೇ ಒಂದನ್ನು ಪಾಕ ಮಾಡಬೇಕಾಗಬೇಕಾಗಿರತಕ್ಕಂಥ ಬೆಂಕಿ ಮತ್ತು ನೀರು, ಇದು ಅನ್ನಕ್ಕೆ ಸಂಬಂಧಪಟ್ಟ. ನಾವು ಅನ್ನ ಬೇಯಿಸಬೇಕಾಗಿತ್ತು, ನೀರು ಹಾಕಬೇಕು, ಬೆಂಕಿ ಬೆಂಕಿ ಹಚ್ಚಬೇಕು ಅಂತ. ಈ ಪ್ರಾಣ ಶಕ್ತಿಗೆ ಆಹಾರವಾಗಿ ಬರತಕ್ಕಂಥ ವಸ್ತು ಬೆಂಕಿ ಮತ್ತು ನೀರಿನಿಂದ ತ್ರಿಭುತ್ತಿಕರಣದಿಂದ ಪಾಕ ಆಗುವಂಥ. ಇಲ್ಲಿ ಬರತಕ್ಕಂಥ ದೇವತೆಗಳು ನೀರಿನ ದೇವತೆ ಮತ್ತು ಬೆಂಕಿ ಮತ್ತು ನಮ್ಮ ಆಹಾರವನ್ನು ಬೆಳೆಸುವವರು ವನಸ್ಪತಿಗಳನ್ನು ಬೆಳೆಸುವುದು ಸೂರ್ಯಚಂದ್ರ. ಅದನ್ನು ಬೇಯಿಸಲಿಕ್ಕೆ ನೀರು ಬೇಕು. ಈಗ ಸೂರ್ಯಚಂದ್ರನು ನೀರು ಬೇಕು. ಈ ನಾಲ್ಕು ತತ್ವಗಳಿದ್ರೆ ನಮ್ಮ ಮನುಷ್ಯನ ಆಹಾರ ಸಿದ್ಧ ಇರು. ಹಾಗಾಗಿ ಈ ತತ್ವದ ಉಪಾಸಕರು ಅನ್ನದಾನ ಮಾಡಬೇಕಂತ ವಿಶೇಷ. ಅದಕ್ಕೆ ತಾನು ಪ್ರಾಣತತ್ವದ ಉಪಾಸಕ ಅಂತ ಬ್ರಹ್ಮಚಾರಿ ಹೇಳಿದ. ಅವರು ಹೇಳಿರತಕ್ಕಂಥ ಮಾತನ್ನ, ಮಹಾತ್ಮನಶ್ಚಿತ್ರೋ ದೇವ ಏಕ ಕಸ್ಸೋ ಜಗಾರ ಮೌನಸ್ಯ ಗೋಪ ಗೋಪ ತಮ್ಮ ಕಾಪೇಯನ ಅಭಿಪಶ್ಯಂತೆ ವೃತ್ಯಾಹ ಅಭಿಪ್ರಕಾರಿ. ಇದನ್ನ ವಾಯುಬಲವಾಗಿ ನಾಲ್ಕು ಜನ ಅಂತಂದ್ರೆ ಅಗ್ನಿ ಮತ್ತು ವರುಣ ಜಲದೇವತೆ ಅಗ್ನಿ ದೇವತೆ ಸೂರ್ಯಚಂದ್ರರು, ಈ ನಾಲ್ಕು ಜನ ದೇವತೆಗಳನ್ನು ಹಿಂಗೆ ನೋಡೆದು ಸಂಹಾರ ಮಾಡತಕ್ಕಂಥ ಸಂಬಂಧ ನಾಮಕನಾಗಿರ್ತಕ್ಕಂಥ ಒಬ್ಬ ದೇವತೆಯನ್ನ ಜಗತ್ತನ್ನೆಲ್ಲ ಉಸಿರು ನೀಡಿ ರಕ್ಷಣೆ ಮಾಡತಕ್ಕಂಥ ದೇವತೆಯನ್ನ ನಾನು ಬಲ್ಲೆ ಅಂತ ಹೇಳಿದ ಅಂತ ನಾವು ಅರ್ಜುನನಿಗೆ ನೋಡಿದ್ದು. ಆದರೆ ತಮ್ಮ ತಾತೆಯ ನಾನು ಪಶ್ಯಂತಿ ಮಧ್ಯ ಸಾಮಾನ್ಯ ಮನುಷ್ಯರಿಗೆ ಈ ಪ್ರಾಣತತ್ವದ ಬಗ್ಗೆ ತಿಳಿಯೋದಿಲ್ಲ. ಬಹುಧಾ ವಸಂತ ಪಂಚರೂಪನಾಗಿ ಎಲ್ಲ ಕಡೆ ವಾಸ ಮಾಡಿದ್ದರೂ ಕೂಡ ಇದನ್ನು ತಿಳಿಯುವುದಿಲ್ಲ ಅಂತ. ಈ ಮಂತ್ರ ಬರೀ ಪ್ರಾಣದಲ್ಲಿ ನಿಲ್ಲಬಾರದು. ಪ್ರಾಣ ಉಪಾಸನೆ, ಅಲ್ಲಿಂದ ಪ್ರಾಣಕ್ಕೆ ಪ್ರಾಣನಾದ ಭಗವಂತನ ಉಪಾಸನೆ, ಮತ್ತು ಇನ್ನೊಂದೇನು ಅಂದ್ರೆ ಪ್ರತಿಯೊಂದು ವೇದ ಮಂತ್ರವು ಅಂತಹ ವಿಷ್ಣು ಪರ ಭಗವತ್ ಪರ. ಹಾಗಾಗಿ ಈ ಮಂತ್ರಕ್ಕೆ ಭಗವತ್ ಪರವಾದ ಅರ್ಥ ಏನು ಅನ್ನೋದು ನಾವು ತಿಳ್ಕೊಳ್ಳದೆ ಇದ್ರೆ ಅದು ಉಪಯೋಗವಾಗುತ್ತೆ. ಸಾಮಾನ್ಯ ಉಪನಿಷತ್ ವ್ಯಾಖ್ಯಾನಗಳು ಇದನ್ನು ಪ್ರಾಣಪರವಾಗಿ ಬರೆದು ವ್ಯಾಖ್ಯಾನಕ್ಕಾಗುವ ಅನುವಾದ ಮಾಡುವವರು ಪ್ರಾಣಪರವಾದ ಬಂದಂತೆ ಇಟ್ಟುಕೊಳ್ತಾರೆ. ಅದರ ಆಚೆಗೆ ಹೋಗುವುದಿಲ್ಲ, ಯಾಕೆಂದ್ರೆ ವಿಷ್ಣುಪರವಾದಂತೆ ಈ ಪ್ರಸಂಗದಲ್ಲಿ ಅರ್ಥ ಇಲ್ಲ. ಯಾವ ಪ್ರಸಂಗದಲ್ಲಿ ಆ ಮಂತ್ರ ಉಲ್ಲೇಖ ಆಯಿತು ಆ ಪ್ರಸಂಗ ಸಾಕಾದಿ ಗರವಾವದೇ ಒಳಗಿನಿಂದ ಟೆಂಪರೇಚರ್ ಇದೆ, ಉಸಿರಾಟ ಇದೆ, ಒಳಗಿನಿಂದ ರಕ್ತ ಚಲನೆಗೆ ಸ್ಪೇಸ್ ಇದೆ. ಕಾಲಿಗೆ ರಕ್ತಕ್ಕೆ ಕಲಿಸಿಸಬೇಕು. ಹಾಗಾಗಿ ಇದರಲ್ಲಿ ಪ್ರಾಣ ಇದೆ ಅಂತ ಆಗುದು ಆ ಒಳಗಿನ ಪ್ರಾಣಮಯ ಕೋಶ. ಅಂತಮಯ ಕೋಶ ಮಣ್ಣಿನ ಬೊಂಬೆಗೂ ಇದೆ. ನಾವು ಮಾಡ್ತಕ್ಕಂತ ಮಣ್ಣಿನ ಪ್ರತಿಭೆ ಚೌತಿ ದಿವಸ ಗಣಪತಿಗೆ ಅನ್ನಮಯ ಕೋಶ ಮಾತ್ರ ಇರುತ್ತೆ. ಯಾವುದೇ ನಾವು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಇದರ ಬರೆಯ ಮಣ್ಣು ನೀರು ಅನ್ನಮಯ ಕೋಶ ಮಾತ್ರ ಇದು. ಪ್ರಾಣಮಯ ಕೋಶವನ್ನು ಒಳಗಿಂದ ಇಟ್ಟಿದ್ದಾರೆ ಭಗವಂತ. ಒಳಗೆ ಬೆಂಕಿ ಇದೆ, ಟೆಂಪರೇಚರ್ ಗಾಳಿ ಇದೆ, ಉಸಿರಾಟ ಸ್ಪೇಸ್ ಇದೆ, ನೆಂದರು ಗಾಳಿ ಸಂಚರಿಸಿದೆ, ಸ್ಪೇಸ್ ಆಕಾಶ ಅನ್ನ ಬೆಂಕಿ ಗಾಳಿ ಆಕಾಶ ಈ ಮೂರರಿಂದ ಒಳಗಿನಿಂದ ಪ್ರಾಣಮಯ ಕೋಶ ನಿರ್ಮಾಣ ಆಗಿದೆ. ನಾವು ಮಾತನಾಡುವುದು ವಾಗೀಂದ್ರಿಯದ ಒಂದು ಪ್ರವೃತ್ತಿ, ಅದೊಂದು ಪ್ರಾಣಮಯ ಕೋಶದಲ್ಲಿ. ಅನ್ನಮಯ ಕೋಶದಲ್ಲಿ ವಾಗೀಂದ್ರಿಯ ಕೆಲಸ ಮಾಡುವುದು. ಯಾಕಂದ್ರೆ ವಾಗಿ ಮಾತಾಡಬೇಕಾಗಿದ್ರೆ ಮೊದಲು ದೇಹದಲ್ಲಿ ವಾಯು ಸಂಚಾರ ಆಗಬೇಕು. ಒಳಗಿಂದ ಮೊದಲು ಕಾಯಾಗ್ರಿ ಮಾಹಲ್ಲಿ ದೇಹದಲ್ಲಿರ್ತಕ್ಕಂಥ ಟೆಂಪರೇಚರ್, ನಾವು ಏನು ನಾಭಿಯಲ್ಲಿ ಇರತಕ್ಕಂಥ ವೈಶ್ವಾನರ ಕರೆಯುತ್ತೇವೆ, ಆ ಟೆಂಪರೇಚರ್ ನಲ್ಲಿ ಅದು ಏನು ಶಾಖ ಅಗ್ನಿ, ಅದಕ್ಕೆ ಶಾಖ ಉತ್ಪತ್ತಿ ಆಗಬೇಕು. ಶಾಖ ಉತ್ಪತ್ತಿಯಾಗಿ ಅದರಲ್ಲಿ ಸ್ಪಂದ ನಿರ್ಮಾಣ ಆಗಬೇಕು. ಆ ಸ್ಪಂದದಿಂದ ಮೇಲ್ಮುಖವಾಗಿ ಗಾಳಿ ಬರಬೇಕು, ಸ್ಪೇಸ್ ನಲ್ಲಿ ಗಾಳಿ ಬಂದು ಕಂಠದಿಂದ ಹೊರಬರು. ಇಲ್ಲಿ ಚಲನೆ ಆಗಲಿ, ತುಟಿ ನಾಳಗಳೆಲ್ಲ ಚಲನೆ ಆಗಲಿ. ಚಲನೆ ಆಗಬೇಕು ಅಂದ್ರೆ ಗಾಳಿ ಬೇಕು, ಆಕಾಶ ಬೇಕು. ಹೀಗೆ ಗಾಳಿ, ಬೆಂಕಿ ಮತ್ತು ಆಕಾಶ ಈ ಮೂರರ ಸಂಯೋಜನೆಯಿಂದ ಒಳಗಿನಿಂದ ನಾದ ಉತ್ಪತ್ತಿಯಾಗಿ, ನಾದ ಉತ್ಪತ್ತಿ ಆಗುವುದು ಸ್ಪಂದದಿಂದ, ವೈಬ್ರೇಷನ್ ನಿಂದ. ವೈಬ್ರೇಷನ್ ನಿಂದ ಗಾಳಿ, ಗಾಳಿಯಿಂದ ನಾದ. ವೈಬ್ರೇಷನ್ ಮೊದಲು ಶಾಖ ಟೆಂಪರೇಚರ್, ಶಾಖನಿ ಅಗ್ನಿಯಿಂದ ಗಾಳಿ ನೆಲಕ್ಕೆ ಹರಿದು ಆ ಸ್ಪೇಸಿನ ಮೂಲಕ ನೆಲಕ್ಕೆ ಬಂದು ಕಂಠ ನಾಳೆಯಲ್ಲಿ ಆಕಾಶದಿಂದ ಹೊರಗೆ ಬಂದು ಬಾಯಿಯ ಕೂಟರದಿಂದ ಹೊರಗೆ ಬಂದು ಕಂಠ ಬಾಯಿ. ಹಾಗಾಗಿ ಪ್ರಾಣಮಯ ಕೋಶದಲ್ಲಿ ಶಬ್ದ ನಿಷ್ಪತ್ತಿ, ಮಾತುಗಾರಿಕೆ, ಅದನ್ನು ನಿಯಂತ್ರಿಸತಕ್ಕಂಥ ಶೇಷ ಪ್ರಾಣಮಯ ಕೋಶ. ಅದನ್ನ ಅವನನ್ನ ಚಂದ ಪುರುಷ ಅಂತ ಹೇಳ್ತಾರೆ. ಛಂದಸ್ಸು ಅಂದ್ರೆ ನಮ್ಮ ಚಂದಕ್ಕೆ ಅಂದ್ರೆ ಇಚ್ಛೆ, ಚಂದ ಅಂದ್ರೆ ಇಚ್ಛೆ ಸಂಸ್ಥೆ, ನಮ್ಮ ಇಚ್ಛೆಗೆ ತಕ್ಕಂತೆ ಶಬ್ದಗಳನ್ನು ಉಚ್ಚರಿಸುವುದು, ಮಾತನಾಡುವ ಮಾತಿನ ಕಲೆ, ಮಾತುಗಾರಿಕೆ, ಅದು ಶೇಷ. ಅದನ್ನು ನಿಯಾಮಕ ಶಕ್ತಿ. ಹಾಗಾಗಿ ಅನ್ನಮಯ ಕೋಶದಲ್ಲಿ ಇರತಕ್ಕಂಥ ಮಹಾತ್ಮ ಶಿವ, ಪ್ರಾಣಮಯ ಕೋಶದಲ್ಲಿ ಇರತಕ್ಕಂಥ ಮಹಾತ್ಮನಾದ ಶೇಷ. ಆಮೇಲೆ ಬರೇ ಅಷ್ಟೇ ಆದ್ರೆ ಮಾತು ಬರಬೇಕಾಗಿರೋದ್ರೆ ಇನ್ನೊಂದು ಮನೋಮಯ ಕೋಶ, ಮನಸ್ಸು ಬುದ್ಧಿ ಇವು ಸೇರಿ ವಿಚಾರ ಮಾಡಿ ಅರ್ಥವನ್ನು ತಿಳ್ಕೊಂಡು ಗ್ರಹಣ ಮಾಡಬೇಕಾದ್ರೆ ಮಾತು ವ್ಯರ್ಥವಾಗುತ್ತೆ. ಆ ಮನಸ್ಸು ಮತ್ತು ಬುದ್ಧಿ ಅಹಂಕಾರ, ಅದು ಅಹಂಕಾರವನ್ನು ಮನೋಮಯ ಕೋಶಕ್ಕೂ ಸೇರಿಸಬಹುದು ಅಥವಾ ಮುಂದೆ ವಿಜ್ಞಾನಮಯ ಕೋಶಕ್ಕೂ ಸೇರಿಸಬಹುದು. ಮನೋಮಯ ಕೋಶವನ್ನು ನಿಯಂತ್ರಿಸತಕ್ಕಂಥ ಮನಸ್ಸು ಬುದ್ಧಿ ಅಹಂಕಾರ, ಮನಸ್ಸಿನಲ್ಲಿ ಮನನ ಮಾಡತಕ್ಕಂಥ ಮನೋಮಯ ಕೋಶ ಇದೆ. ಅವಾಗ ವೇದಗಳನ್ನು ಓದಿ, ವೇದಗಳನ್ನು ಓದಿ ಪಠನ ಮಾಡಲಿಕ್ಕೆ ಪ್ರಾಣಮಯ ಕೋಶ ಸಾಕು. ಶಿವ ಇದ್ದಾನೆ ದೇಹಕ್ಕೆ ಆಧಾರವಾಗಿ, ಅದರೊಳಗೆ ಪ್ರಾಣಮಯ ಕೋಶ ಇದೆ, ಮಾತು ಹೊರಡುತ್ತೆ, ವೇದ ಪಠನ ಮಾಡಬಹುದು. ಆದರೆ ಏನು ವಿಜ್ಞಾನಾತಿ ವೇದದ ಅರ್ಥ ತಿಳಿಬೇಕಾಗಿದ್ರೆ ಮನೋಮಯ ಕೋಶ ಕೆಲಸ ಮಾಡುತ್ತೆ. ಆ ವೇದಾರ್ಥವನ್ನು ತಿಳಿಸತಕ್ಕಂತಹ ಕೋಶದ ನಿಯಾಮಕ ಗರುಡ, ಅದು ಮನೋಮಯ ಕೋಶಕ್ಕೆ ಗರುಡ ನಿಯಾಮಕ. ಅದಕ್ಕೆ ಅವನಿಗೆ ವೇದ ಪುರುಷ ಅಂತ ಹೆಸರು. ಇವನು ಬರೀ ಶೇಷ ಚಂದ ಪುರುಷ, ಗರುಡ ವೇದ ಪುರುಷ. ಆಮೇಲೆ ಪುರುಷ ಅಂದ್ರೆ ಪುರದಲ್ಲಿರುವ ಶಕ್ತಿ ಅಂತ, ನಮ್ಮ ದೇಹದೊಳಗಿರತಕ್ಕಂಥ ಶಕ್ತಿ. ಛಂದಸ್ಸನ್ನು ನುಡಿಸಲು ನಮ್ಮ ಮಾತನ್ನ ನುಡಿಸುವ ಶಕ್ತಿ ಶೇಷ. ವೇದದ ಅರ್ಥವನ್ನು ಬಳಸುವ ಶಕ್ತಿ ಗರುಡ. ಶರೀರವನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ ಶಿವ. ಹೀಗೆ ಶಿವ ಶೇಷ ಗರುಡ ಶೇಷ ಋತು ಈ ಮೂರು ಜನ. ಮನಸ್ಸಿನಲ್ಲಿ ಮನನ ಮಾಡಿದ್ದು ಒಳಗಿನಿಂದ ದೃಢವಾಗಿ ಸ್ಮರಣ ಶಕ್ತಿಯಾಗಿ ನಿಲ್ಲಬೇಕು. ಮರೆತು ಹೋದ್ರೆ ಪ್ರತಿಕ್ಷಣ ಯೋಚನೆ ಮಾಡಿದ್ದು ಮರೀತಾ ಬಿಟ್ರೆ ಏನು ಇಲ್ಲ ಒಳಗೆ ಶೂನ್ಯ. ನೆನಪು ಒಂದು ವಿಷಯ ಹೊಳೆಯಿತು ಮರೆತು ಹೋಯಿತು, ಇನ್ನೊಂದು ವಿಷಯ ಹೊಳೆಯಿತು ಮರೆತು ಹೋಯಿತು, ಹೊರಗೆ ಏನು ಅಂದ್ರೆ ಒಳಗೆ ಏನಿಲ್ಲ ಇಲ್ಲ. ಅದು ಒಳಗೆ ಉಳಿಯುವುದು ಅಂದ್ರೆ ಸ್ಮರಣ ಶಕ್ತಿಯಾಗಿ ಉಳಿಯುತ್ತೆ. ಆ ಸ್ಮರಣ ಶಕ್ತಿಯನ್ನು ಪ್ರಚೋದನೆ ಮಾಡತಕ್ಕಂಥದ್ದು ವಿಜ್ಞಾನಮಯ ಕೋಶ. ಅದನ್ನು ನಿಯಂತ್ರಿಸತಕ್ಕಂಥ ಚತುರ್ಮುಖ ಮತ್ತು ಬ್ರಹ್ಮವಾಯು ಅವನ ಪ್ರತ್ಯೇಕ ಬರೆಯಲಾಗುತ್ತದೆ. ಇಬ್ಬರು ಒಟ್ಟಿಗೆ ಹೊರಡ್ತಾರೆ. ಹಾಗಾಗಿ ಚತುರ್ಮುಖ ಅವನು ವಿಜ್ಞಾನಮಯ ಕೋಶದ ದೇವತೆ. ಮತ್ತು ಅಷ್ಟೇ ಅಲ್ಲ, ಅಲ್ಲಿಂದ ಆಚೆ ಬಂದ್ರೆ ವಿಜ್ಞಾನಮಯ ಕೋಶದ ಜೀವಸ್ವರೂಪ, ಜೀವಸ್ವರೂಪ ಸಂವತ್ಸರ ಪುರುಷ ಅಂತ ಅವನಿಗೆ ಹೆಸರು. ಸಂವತ್ಸರ ಅಂದ್ರೆ ಅವನ ಎಲ್ಲಾ ಜೀವರು ಅವನ ವತ್ಸರು, ಮಕ್ಕಳು ಅವರನ್ನು ರಮಯತಿ, ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುವ ಅಪ್ಪ. ಎಲ್ಲ ಜೀವಕಲೆಗಳಿಗೆ ಅಭಿಮಾನಿ, ಜೀವಸ್ವರೂಪ ಅಭಿಮಾನಿ ಆಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮವಾಯು. ಇವು ನಾಲ್ಕು ಬ್ರಹ್ಮವಾಯು ಒಟ್ಟಿಗೆ ಒಂದು ಚತುರ್ಮುಖ ಗರುಡ ಶೇಷರು. ಇವು ನಮ್ಮ ಒಳಗಿರ್ತಕ್ಕಂಥ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಗಳಿಂದ ಈ ಪ್ರವೃತ್ತಿಯನ್ನು ನಡೆಸಿ ಜೀವನಿಗೆ ದೇಹಧಾರಣೆಯಿಂದ ಉಸಿರಾಟ ಮಾತುಗಾರಿಕೆ ಅಲ್ಲಿಂದ ವೇದಾರ್ಥ ಚಿಂತನೆ ಅದರ ನಿರಂತರ ಸ್ಮರಣೆ ಧ್ಯಾನ ಇಲ್ಲಿ ತನಕ ಮನುಷ್ಯನನ್ನು ಕೊಂಡೊಯ್ದಕ್ಕಂಥವರು ನಾಲ್ಕು ಜನ ಮಹಾತ್ಮ. ಮಹಾತ್ಮನಶ್ಚತುರ ಬ್ರಹ್ಮ ಗರುಡ ಶೇಷ ರುದ್ರ. ಈ ನಾಲ್ಕು ಮಂದಿ ಮಹಾತ್ಮರನ್ನು ದೇವ ಏಕ ಜಗಾನ ಇನ್ನು ನಾಲ್ಕು ಜನರನ್ನು ಪ್ರಳಯ ಕಾಲದಲ್ಲಿ ಮಹಾಪ್ರಳಯದಲ್ಲಿ ಚತುರ್ಮುಖನನ್ನು ಕೂಡ ಸಂಹಾರ ಮಾಡಿ ಹೋಗ್ತಾರೆ. ಯಾರು ಉಳಿಯೋ ಅಂತ ಚತುರ್ಮುಖನಿಗೂ ಅವನಿಗೆ ಭೌತಿಕ ಶರೀರ ನಾಶವಾಗಿ ಹೋದಂತ ಹೀಗೆ ಚತುರ್ಮುಖ ಮತ್ತು ಗರುಡಶೇಷದ ಗುರರನ್ನು ಕೂಡ ದೇವ ಏಕಹ ಜಗಾರ ಒಬ್ಬ ದೇವರು ಸಂಹಾರ ಮಾಡಿದರು. ಇದು ಇದು ಸುಂದರವಾದ ಭಗವತ್ಪರವಾದ ಮಹಾತ್ಮನ ಚತುರೋ ದೇವ ಏಕಹ ಯಾರವ ಕಸ್ ಸಹ ಯಾರವನು ಕಹ ಸಹ ಅವನು ಕಹ ಅಂದ್ರೆ ಹಣದ ರೂಪ ಸಹ ಅಂದ್ರೆ ಜ್ಞಾನ ಅವನು ಜ್ಞಾನಾನಂದ ಸ್ವರೂಪ. ಹಿಂದೆ ನಾವು ವಾಯುಪುರವಾಗಿ ಮಾಡುವಾಗ ಹಾಗೆ ಕಸ್ ಸಹ ಯಾರವನು ಅಂತ ಪ್ರಶ್ನೆ ಮಾಡಿದರೆ ಸಹ ಕಹ ಕಹ ಅಂದ್ರೆ ಕಹ ಬ್ರಹ್ಮ ಸಮುತ್ಷ್ಟ ಕಸ್ಯ ವಾಯು ಸಮಾನಗಳು ಕಹ ಅಂತ ಬಂದ ಸಂಸ್ಥೆಯಲ್ಲಿ ವಾಯು ಮತ್ತು ಚತುರ್ಮುಖ ಅಂತ ಅವ್ರು ಯಾರು ಅಂದ್ರೆ ಬ್ರಹ್ಮ ಪದವಿ ಬರುವ ವಾಯಿದೆ ಕಹ ಅಂದ್ರೆ ವಾಯು ಇಲ್ಲಿ ಕಹ ಅಂದ್ರೆ ಆನಂದ ಸ್ವರೂಪ ಸಹ ಅಂದ್ರೆ ಸಾರ ಸರತಿ ಗಚ್ಚತಿ ಜ್ಞಾನಾತಿ ಅವಗಚ್ಚತಿ ಸಹ ಅಂದ್ರೆ ಜ್ಞಾನ ರೂಪ ಕಹ ಅಂದ್ರೆ ಸಾರ ಎಲ್ಲ ಜೀವಗಳಿಗೂ ಅಂತರ್ಯಾಮಿಯಾಗಿ ಸಾರ ಎಲ್ಲರಿಂದ ಉಪಾಸ್ಯವಾದ ಸಾರಭೂತವಾದ ಕಸ್ಸಹ ಜಗಾರ ಎಲ್ಲರನ್ನು ಚತುರ್ಮುಖನನ್ನ ಇಡೀ ಜಗತ್ತನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿಗಳಾದ ಗರುಡಶೇಷರ ಮತ್ತು ಚತುರ್ಮುಖ ಎಲ್ಲ ಸರ್ವ ಸಂಹಾರಕ ಶಕ್ತಿಗಳು ಇಡೀ ಜಗತ್ತನ್ನು ಸಂಹಾರ ಮಾಡಿ ತನ್ನ ಒಡಲಲ್ಲಿ ಇಟ್ಟುಕೊಂಡು ಪ್ರಾಣದೇವರು ಒಡಲು ಸಂಹಾರ ಹಾಗೆ ಈ ಒಂದು ನಾಲ್ಕು ಮಂದಿ ಶಿವ ಇಡೀ ಬ್ರಹ್ಮಾಂಡವನ್ನು ಸಂಹಾರ ಮಾಡತಕ್ಕವರು ಗರುಡಶೇಷರುದ್ರನನ್ನು ಸಂಹಾರ ಮಾಡತಕ್ಕವ ಚತುರ್ಮುಖ ಇಡೀ ವಿಶ್ವವನ್ನು ಸಂಹಾರ ಮಾಡತಕ್ಕ ಈ ನಾಲ್ಕು ಮಹಾತ್ಮರನ್ನ ದೇವ ಏಕಹ ಜಗಾರ ನಾಲ್ಕರನ್ನು ಸಂಹಾರ ಮಾಡಿ ತನ್ನ ಒಡಲಲ್ಲಿ ಹಾಕಿಕೊಳ್ಳುತ್ತಾರೆ. ಆದರೆ ಬರೀ ಸಂಹಾರ ಮಾಡುವುದಲ್ಲ ಅವರು ಸಂಹಾರ ಯಾಕೆ ಮಾಡ್ತಾರೆ ಅಂದ್ರೆ ಭುವನಸ್ಯ ಗೋಪಾಹ ಯಾರವರು ಅಂದ್ರೆ ಜಗತ್ತನ್ನು ಪಾಲನೆ ಮಾಡುವುದು ಅಂತ ಸೃಷ್ಟಿ ಸ್ಥಿತಿ ಸಂಹಾರ ಪಾಲನೆ ಮಾಡತಕ್ಕ ಶಕ್ತಿ ವಿಷ್ಣು ಶಕ್ತಿ ಅಂತ ಭುವನಸ್ಯ ಗೋಪಾಹ ಜಗತ್ತನ್ನು ಪಾಲನೆ ಮಾಡತಕ್ಕ ಶಕ್ತಿ ಅವನು ಸಂಹಾರ ಮಾಡುವುದು ಕೂಡ ಪಾಲನೆಗೋಸ್ಕರವೇ ಸೃಷ್ಟಿ ಮಾಡುವುದು ಪಾಲನೆಗೋಸ್ಕರವೇ ಅವನ ಮುಖ್ಯ ಉದ್ದೇಶ ಪಾಲನೆ ಪಾಲನೆ ಅಂದ್ರೆ ಅವನ ವ್ಯಕ್ತಿತ್ವದ ವಿಕಾಸ ವ್ಯಕ್ತಿತ್ವದ ವಿಕಾಸವಾಗಿ ಅವನು ಸಾಧನೆಯಿಂದ ಅವನು ತನ್ನ ಪೂರ್ಣ ವ್ಯಕ್ತಿತ್ವದ ವಿಕಾಸ ಹೊಂದಿ ಭಗವಂತನನ್ನು ಸೇರಬೇಕು ಸಾತ್ವಿಕ ಜೀವಾಗಿದ್ರೆ ಅದಕ್ಕೋಸ್ಕರವೇ ಸೃಷ್ಟಿ ಅದಕ್ಕೋಸ್ಕರವೇ ಸಂಹಾರ ಸೃಷ್ಟಿ ಸಂಹಾರವೂ ಕೂಡ ವ್ಯಕ್ತಿತ್ವದ ವಿಕಾಸಕ್ಕೋಸ್ಕರ ಹೊರತು ದ್ವೇಷದಿಂದ ಅಲ್ಲ ಹಾಗಾಗಿ ಅವನು ಏನು ಮಾಡಿದರೂ ರಕ್ಷಣೆಗೋಸ್ಕರ ಮಾಡ್ತಾನೆ ಭುವನಸ್ಯ ಗೋಪಾಹ ಇಡೀ ವಿಶ್ವದ ರಕ್ಷಕನಾಗಿರತಕ್ಕಂತಹ ಭಗವಂತ ನಾಲ್ಕು ಜನ ಜಗತ್ತಿನ ಸಂಹಾರಕ ಶಕ್ತಿಗಳಾದ ಸರ್ವಶ್ರೇಷ್ಠ ದೇವತಾ ಶಕ್ತಿಗಳನ್ನು ಕೂಡ ತಾನು ಸಂಹಾರ ಮಾಡಿ ಸಂಹಾರ ಮಾಡುವುದ್ರೆ ಮೋಕ್ಷ ಬರುತ್ತಾನೆ ಅವನು ಸಂಹಾರ ಮಾಡಿ ತನ್ನ ಒಡಲಲ್ಲಿ ಇಟ್ಟುಕೊಂಡು ಮೋಕ್ಷ ಪ್ರದಾನ ಅದರಿದ್ದರೆ ಯಾರಿಗೂ ತುಂಟಪ್ಪ ಇದೆಲ್ಲ ಇಲ್ಲಿ ಕಣ್ಣಿ ಕಾಣತಕ್ಕಂಥದ್ದು ಸೂರ್ಯ ಚಂದ್ರ ಗಾಳಿ ಬೆಂಕಿ ಸೂರ್ಯ ದೇವರನ್ನು ದೇವತಾ ಶಕ್ತಿ ಈ ಜಗತ್ತಿನ ಬ್ರಹ್ಮಾದಿಗಳನ್ನು ಸಂಹಾರ ಮಾಡತಕ್ಕ ಶಕ್ತಿ ಮನುಷ್ಯರಿಗೆ ಹಾಗೆ ತಿಳಿಬೇಕು ತಿಳಿಯೋದು ಸಾಧ್ಯವೇ ಇಲ್ಲ ತಮ್ ಕಾಪೇಯ ನಾಪಿ ಪಶ್ಯಂತಿ ಮರ್ತ್ಯಾಹ ಏನೋ ನಾಲ್ಕು ದಿವಸ ಬದುಕಿ ಸಾಯುವಂತಹ ಮನುಷ್ಯ ಆ ಜಗತ್ತಿನ ಮನುಶಕ್ತಿಯನ್ನು ತಿಳ್ಕೊಳ್ಳೋದಿಲ್ಲಪ್ಪ ಅರ್ಥವೇ ಆಗುವುದಿಲ್ಲ ಹೇಳಿದ್ರು ನಾಪಿ ಪಶ್ಯಂತಿ ಅದನ್ನ ಚೆನ್ನಾಗಿ ಅಪಿ ಪಶ್ಯಂತಿ ಏನೋ ಕೆಲವರು ಸ್ವಲ್ಪ ಸ್ವಲ್ಪ ತಿಳಿದಿದ್ದು ಯಾವುದು ಬ್ರಹ್ಮಾದಿ ದೇವತೆಗಳಿಗೂ ಸಮಗ್ರವಾಗಿ ತಿಳಿಯಲಾರದಂತಹ ಒಂದು ಮಹಾಶಕ್ತಿಯೋ ಅದನ್ನು ಮರ್ತ್ಯಾಹ ಕಿಮ್ಮ ಅಪಿ ಪಶ್ಯಂತಿ ಏನು ಮನುಷ್ಯರು ಏನ್ ತಿಳ್ಕೊಳ್ತಾರೆ ಎಷ್ಟು ತಿಳ್ಕೊಳ್ತಾರೆ ಅದನ್ನು ನಾಪಿ ಪಶ್ಯಂತಿ ಅಭಿಪ್ರತಾರಿಂದ ಯಾಕೆಂದ್ರೆ ಬಹುಧಾ ವಸಂತ ಮೂಲತಃ ಪಂಚರೂಪನಾಗಿ ವಾಸುದೇವ ಸಂಕಷ್ಟ ಪುಂಡಿಮನಾಂದ್ರಥ ನಾರಾಯಣ ನಾರಾಯಣದಿಂದ ನಾಲ್ಕು ರೂಪಗಳಿತ್ತು ಆಮೇಲೆ ಪಂಚರೂಪನಾಗಿ ಆಮೇಲೆ ದಶರೂಪನಾಗಿ ಆಮೇಲೆ ದ್ವಾದಶ ರೂಪನಾಗಿ ಆಮೇಲೆ ಚತುರ್ವಿಂಶತಿ ಮೂರ್ತಿಯಾಗಿ ಆಮೇಲೆ 108 ರೂಪಗಳಿಂದ ಆಮೇಲೆ 1000 ರೂಪಗಳಿಂದ ಆಮೇಲೆ ಅನಂತ ರೂಪಗಳಿಂದ ಆಮೇಲೆ 72,000 ನಾಡಿನಲ್ಲಿ 72,000 ರೂಪದಿಂದ 360 ವಸ್ತುಗಳಲ್ಲಿ 360 ರೂಪದಿಂದ ಎಷ್ಟು ರೂಪಗಳಿಂದ ಈ ಪ್ರಪಂಚದಲ್ಲಿ ಎಷ್ಟು ವಸ್ತು ಇದೆಯೋ ಆ ಒಂದೊಂದು ವಸ್ತುಗಳು ತಪ್ಪದಾಕಾರನಾಗಿ ಬಹುಧಾವಸ್ತಂತ ಎಲ್ಲದರೊಳಗೂ ವಾಸ ಮಾಡಿ ಎಲ್ಲವನ್ನೂ ರಕ್ಷಣೆ ಮಾಡತಕ್ಕಂಥದ್ದು ಭಗವಂತನನ್ನ ಹೇಗೆ ತಿಳಿಯೋದು ಮನುಷ್ಯ ಅದನ್ನು ನಾಭಿ ಪಶ್ಯಂತಿ ಕಾಪೇಯ ಬಹುಪ್ರತಾರೆಯನ್ನು ಇದು ಇಬ್ಬರು ಋಷಿಗಳನ್ನು ಕುರಿತು ಹೇಳಿದ ಮಾತು ಈ ಮಂತ್ರ ಆ ಋಷಿಗಳು ಇರದಿದ್ದಾಗ ನಮಗೆ ಅರ್ಥ ಆಗುತ್ತದೆ ಅದರಿಂದ ಭಗವಂತನನ್ನು ಕುರಿತು ಅಥವಾ ವಾಯುದೇವರನ್ನು ಕುರಿತು ಸಂಬೋಧನೆ ಇದೆ ಈ ಮಂತ್ರ ಕಾಪೇಯ ಅಂದ್ರೆ ಭಗವಂತನ ನಾನು ಹೇಳಿದ್ದು ತಪ್ಪಿದ್ರೆ ಸೂರ್ಯ ಕಾಪೇಯ ಅಂದ್ರೆ ಸೂರ್ಯ ಅಂತರ್ಗತನಾದ ನಾರಾಯಣನೇ ಆಮೇಲೆ ಅಭಿಪ್ರತಾರಿನ್ ಅಂದ್ರೆ ಜಗತ್ತಿನ ದಡ ಹಾಯಿಸುವ ಯಾರು ಸಂಸಾರದ ಕಡಲನ್ನು ದಡ ಹಾಯಿಸುವ ಭಗವಂತನೇ ಅಂಥ ನಿನ್ನನ್ನು ಯಾರೂ ತಿಳಿಯುವುದಿಲ್ಲ ಅಂತ ಭಗವಂತನ ಹತ್ರವೇ ತೊಳಲು ಮಾಡಲು ಇದು ಅಭಿಪ್ರತಾರಿ ಜಗತ್ತಿನಲ್ಲಿ ಈ ಸಂಸಾರದ ಕಡಲಿನಿಂದ ದಡ ಹಾಯಿಸುವ ಭಗವಂತನೇ ಕಾಪೇಯ ಸೂರ್ಯಮಂಡಲದಲ್ಲಿ ಇದ್ದು ನಮ್ಮನ್ನ ನಮ್ಮಿಂದ ಗಾಯತ್ರಿ ಮಂತ್ರದಿಂದ ಉಪಾಸ್ಯನಾದವರೇ ಮತ್ತು ಕಾಪೇಯ ಕವಿಗಳು ಆನಂದ ಪಾನ ಮಾಡತಕ್ಕಂತಹ ಮುಕ್ತ ನಿಯಾಮಕನಾದ ಭಗವಂತನೇ ಚತುರ್ಮುಖಾದಿಗಳು ಕೂಡ ಮುಕ್ತರಾಗಿ ನಿನ್ನ ನಿಯಮನಕ್ಕೊಳಪಡುವರು ಅದರ ನೀನು ಕಾಪೇಯ ಅಂಥ ನಿನ್ನನ್ನ ಯಾರು ತಿಳಿದಿದ್ದಾರೆ ಮನುಷ್ಯರು ನಾಲ್ಕು ದಿನ ಬದುಕು ಅವರು ಏನು ತಿಳಿದಾರು ಎಷ್ಟು ತಿಳಿದಾರು ನಾಭಿ ಪಶ್ಯಂತಿ ಮಧ್ಯಾಹ ಅಂತ ಹೀಗೆ ಪ್ರಾಣ ತತ್ವದಿಂದ ಆಚೆಗೆ ಅದು ನಾರಾಯಣ ತತ್ವದ ಪರವಾಗಿ ಈ ಮಂತ್ರದ ಅನುಸಂಧಾನ ಮಾಡಿದಾಗ ಏತದನ್ನ ತಸ್ಮಾ ಏತದನ್ನ ಇದು ಯಾರ ಅನ್ನ? ಇದು ಇಡೀ ವಿಶ್ವವು ನಾರಾಯಣನ ಅನ್ನ. ಅಂತಹ ನಾರಾಯಣ ಉಪಾಸಕನಾದ ನನ್ನ ಒಳಗಿರತಕ್ಕ ನಾರಾಯಣನಿಗೆ ಅನ್ನ ಕೊಡದೇ ಇದ್ದು ನೀವು ಅನ್ನದಾನ ಮಾಡಿ ವ್ಯರ್ಥವಾಗುತ್ತೆ. ಪ್ರಾಣಕ್ಕೆ ಹಿಂದೆ ಹಿಡಿದು ಪೂರ್ತಿಯಾಗಿ ಇವಾಗೆ ಸ್ಮೈವ ಏತದನ್ನ ತಸ್ಮಾ ಏತದನ್ನ ತತ್ತ. ಇದು ಯಾರಿಗೆ ಸಂಬಂಧಪಟ್ಟದ್ದು? ಈ ಅನ್ನವನ್ನು ಕೊಟ್ಟವನು ಅವನು ಅವನಿಗೆ ಅರ್ಪಣೆ ಆಗಬೇಕು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಮ ದೇಹಮಾಶ್ರಿತ. ದೇಹದೊಳಗೆ ತುಂಬಿರತಕ್ಕಂತಹ ವೈಶ್ವಾನರ ಶಬ್ದ ವಾಚ್ಯನಾದ ಆ ಭಗವಂತನಿಗೆ ಅವನ ಜೊತೆಗೆ ಪ್ರಾಣಾಪಾನರು ಇದ್ದಾನೆ. ಪ್ರಾಣಾಪಾನರ ಪರಿವಾರ ಸಹಿತನಾದ ಭಗವಂತನಿಗೆ ಈ ಅನ್ನ ಸಲ್ಲಬೇಕು. ಒಳಗಿಂದ ವೈಶ್ವಾನರ ಅನ್ನ ಕೇಳ್ತಾ ಇದ್ದಾನೆ, ಕೊಡ್ರಿ ಪ್ರಪಂಚ ಕಠೋಪನಿಷತ್ತಿನಲ್ಲಿ ಬಂದಿದ್ದ ವೈಶ್ವಾನರ ಪ್ರಪಂಚದ ಅತಿಥಿ ಈ ಬ್ರಾಹ್ಮಣ ಗ್ರಹಣ ಹಸಿದವ ಒಬ್ಬ ಜ್ಞಾನಿ ಹಸಿದ ಜ್ಞಾನಿ ಮನೆಗೆ ಬಂದ ಅಂದ್ರೆ ಒಳಗಿನಿಂದ ವೈಶ್ವಾನರ ಅನ್ನವನ್ನು ಬಯಸಿ ಬಂದಿದ್ದಾರೆ ಅಂತ ಅರ್ಥ. ಅವರಿಗೆ ಅನ್ನದಾನ ಮಾಡು. ಯಾಕೆ ಇಲ್ಲದೆ ಅಂದ್ರೆ ಆ ವೈಶ್ವಾನರ ನಿನ್ನ ಮನೆಯನ್ನೇ ಸುಟ್ಟು ಬಿಡ್ತಾನೆ. ಅಂತ ವೈಶ್ವಾನರ ಒಳಗಿಂದ ಅನ್ನ ಬಯಸ್ತಾ ಇದ್ದಾನೆ. ಬರಪ್ಪ ಅನ್ನ ಅವನಿಗೆ ಸಲ್ಲಬೇಕಾದದ್ದು ನೀವು ಕೊಡೋಲಾದ್ರೆ ಅಂತಾನೆ ಪ್ರಪಂಚ. ಇಷ್ಟು ಹೇಳಿದಾಗ ತದುಹ ಕಾಬೇಯ ಶೌನಕಃ ಕಾಬೇಯ ಪ್ರತಿಮನ್ವಾನ ಪ್ರತಿಯ ಅರ್ಥ ಆಯ್ತು. ಓ ಇವನು ಪ್ರಾಣತತ್ವದ ಉಪಾಸಕ, ಪ್ರಾಣತತ್ವಕ್ಕೂ ಮಿಗಿಲಾಗಿರತಕ್ಕಂತಹ ಪ್ರಾಣನಿಗೂ ಪ್ರಾಣನಾಗಿರ್ತಕ್ಕಂತಹ ಭಗವಂತನ ಉಪಾಸಕ ಅಂತ ಅವನು ಮಾತ್ರದಿಂದ ತಿಳಿದು ಹೋಯಿತು. ಈ ಶೌನಕ ಕಾಬೇಯನಿಗೆ ಶೌನಕ ಕಾಬೇಯ ಅಲ್ಲಿ ತಿಳ್ಕೊಂಡು ಅಲ್ಲಿಂದ ಅವನಿಗೆ ಅಭಿಪ್ರಾಯ ತಿಳಿಯಲಿಲ್ಲ ಅಂತ ಅರ್ಥ ಅಲ್ಲ. ಇಬ್ಬರಿಗೂ ಗ್ರಹಣ ಆಯ್ತು. ಆದ್ರೆ ಶೌನಕ ಕಾಬೇಯ ಮುಂದೆ ಬಂದು ಮಾತಾಡಿದರು. ಶೌನಕ ಕಾಬೇಯ ಪ್ರತಿಮನ್ವಾನ ಈ ಅರ್ಥವನ್ನ ಗ್ರಹಣ ಮಾಡಿ ಪ್ರತ್ಯಯಾಗ ಅವನು ಬಳಿಗೆ ಬಂದ. ಬಳಿಗೆ ಬಂದು ಅವನು ಹೇಳ್ತಾನೆ, ಬಾ ನೀವು ನಾವು ಒಂದೇ ಸತ್ವವನ್ನು ಉಪಾಸನೆ ಮಾಡಿ ಹೇಳ್ತಾರೆ. ನಾನು ಕೂಡ ಪ್ರಾಣತತ್ವದ ಉಪಾಸನೆ ಎಂಥದ್ದು ಆತ್ಮ ದೇವಾನ ಅದು ನಾನು ಹೇಳ್ತಕ್ಕಂಥ ತತ್ವ ಚರಿತ ಪ್ರಜಾನ ಎಲ್ಲ ದೇವತೆಗಳಿಗೂ ಅಂತರ್ಯಾಮಿಯಾಗಿದ್ದು ನೋಡಿ ಮಂತ್ರ ಪ್ರಾಣತತ್ವಕ್ಕೂ ಸರಿ ಎಲ್ಲ ದೇವತೆಗಳಿಗೂ ಅಂತರ್ಯಾಮಿ ಅಂತ ಹೇಳುವಾಗ ನಾರಾಯಣ ಪರವಾಗಿ ಹೇಳದೆ ಇದ್ರೆ ಅದು ಕಲ್ಲಿ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಮಾತ್ರ ಆತ್ಮ ದೇವಾನ ಚರಿತ ಪ್ರಜಾನ ಹಿರಣ್ಯ ದಂಷ್ಟ್ರ ಬಭಸಃ ಅನಸೂರಿ ಅಂತ ಮಹಂತಮಸ್ಯ ಮಹಿಮಾನವಾಗುವ ಅನದ್ಯಮಾನ ಇದನ್ನ ಇದನ್ನ ಇವನು ಅದು ಪ್ರತಿಯಾಗಿ ನಾನು ಉಪಾಸನೆ ಮಾಡತಕ್ಕಂತಹ ಪ್ರಾಣತತ್ವ ಹೇಗಿದೆಯಪ್ಪ ಅಂತಾನೆ ಶೌನಕ ಕಾಪಿಗೆ. ಆತ್ಮ ದೇವಾನ ದೇವತೆಗಳ ಸ್ವರೂಪದ ಒಳಗೂ ನಿಂತು ಅಂತರ್ಯಾಮಿಯಾಗಿ ಅವರನ್ನು ನಿಯಮನ ಮಾಡತಕ್ಕಂತಹ ಶಕ್ತಿ ಅದು. ಯಾಕಂದ್ರೆ ಪ್ರಾಣತತ್ವ ಜೀವಕಲಾಪಿ ಹೇಳಿದೆ, ಪ್ರಾಣದೇವರು ಮತ್ತು ಚತುರ್ಮುಖ ಜೀವಕಲಾಪಿಯಾನ. ಆದ್ದರಿಂದ ದೇವತೆಗಳ ಜೀವ ಸ್ವರೂಪದ ಒಳಗೂ ಪ್ರವೇಶ ಮಾಡಿ ನಿಯಮಿಸತಕ್ಕಂಥ ಶಕ್ತಿ ಅವರಿಗಿದೆ. ಆದ್ರಿಂದ ಆತ್ಮ ದೇವಾನ ದೇವತೆಗಳ ಜೀವಕಲಾಭಿಮಾನಿಯಾಗಿ ದೇವತೆಗಳ ಜೀವ ಸ್ವರೂಪದ ಒಳಗೂ ಇದ್ದು ನಿಯಮನ ಮಾಡತಕ್ಕಂತಹ ಶಕ್ತಿ ಅದು ಪ್ರಾಣತತ್ವ. ಇನ್ಯಾವ ದೇವತೆಗೂ ಆ ಶಕ್ತಿ ಇಲ್ಲ. ವಾಯುದೇವರಿಗೆ ಒಂದು ಜೀವಾಭಿಮಾನಿ ಚತುರ್ಮುಖನಿಗೆ ಇದೆ. ಆತ್ಮ ದೇವಾನ ಮತ್ತೆ ಜನಿತ ಪ್ರಜಾನ ಜೀವಕೋಟಿಯ ಜನಕ ಸೃಷ್ಟಿಯನ್ನು ಅದರಲ್ಲಿ ಮನ್ನಿಯುಕ್ತ ತನ್ನಿಯುಕ್ತ ಅಹಂ ಸೃಜಾಮಿ ಸೃಜಾಮಿ ಅಹಂ ತನ್ನಿಯುಕ್ತ ಭಗವಂತನಿಂದ ನಿಯುಕ್ತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದವನು ನಾನು. ನನ್ನ ಮಾಧ್ಯಮವಾಗಿ ಇನ್ಸ್ಟ್ರೂಮೆಂಟ್ ಆಗಿ ಇಟ್ಟುಕೊಂಡು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಭಾಗವತದಲ್ಲಿ ಚಿತ್ರಮುಖನ ಮಾತು. ಅದರಿಂದ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಜನಿತ ಇಡೀ ಜೀವಜಾತದ ಸೃಷ್ಟಿಗೆ ಜನಕರಾಗಿ ನನ್ನನ್ನು ನೇಮಿಸಿದವನು ಭಗವಂತ ಅಂತ ಪ್ರಾಣದೇವರಿಗೆ. ಆದರೆ ಅದು ಪ್ರಾಣದೇವರ ಪರವಾಗಿ ಮೊದಲು ನೋಡೋಣ. ಪ್ರಜಾನಾಮ್ ಜನಿತ ಇಡೀ ಜೀವಜಾತದ ಜನಕ ನಾನು. ಯಾಕೆಂದ್ರೆ ಪ್ರಜಾಪತಿ ಎನ್ನುವ ಶಬ್ದ ಚತುರ್ಮುಖರಿಗೆ ಪ್ರಸಿದ್ಧ. ಎಲ್ಲ ಜೀವಜಾತದ ಜನಕ ಬ್ರಹ್ಮಣ ಪಿತರ ಮುಂದೆ ಅವರಿಗೂ ಜನಕ ಭಗವಂತ ಬ್ರಹ್ಮನ ಚತುರ್ಮುಖನ ಮೂಲಕ ಜೀವಜಾತದ ಸೃಷ್ಟಿ ಅದನ್ನು ಜೀವಜಾತದ ಜನಕ ಮತ್ತು ಎಲ್ಲ ದೇವತೆಗಳ ಆತ್ಮ. ಇನ್ನೊಂದರ್ಥ ದೇವ ಅಂದ್ರೆ ದೇವತೆಗಳು ಅಂತ ಅಷ್ಟೇ ಅರ್ಥ ಅಲ್ಲ. ಜೀವ ಕ್ರೀಡಾ ವಿಜಿಗೀಷಾ ವ್ಯವಹಾರ ದ್ಯುತಿ ಸ್ತುತಿ ಮೋದ ಕಾಂತಿ ಗತಿಷು ದಿವುಗತವು ದೇವ ಅಂದ್ರೆ ಜ್ಞಾನಿಗಳು. ವಿಶಿಷ್ಟವಾದ ಅರ್ಥ ಜ್ಞಾನಿಗಳು ಅಂತ. ದೇವಾನ ಮಹತ್ವ ಅಂದ್ರೆ ಜ್ಞಾನಿಗಳ ಸ್ವಾಮಿ ಅಂದ್ರೆ ಜ್ಞಾನಿಗಳಿಗೆಲ್ಲ ಜ್ಞಾನಿ ಮಹಾಜ್ಞಾನಿ ಜ್ಞಾನಿಗಳನ್ನ ಭಗವಂತನ ಮಾರ್ಗದಲ್ಲಿ ಪ್ರೇರಣೆ ಮಾಡತಕ್ಕಂತಹ ಶಕ್ತಿ ಮತ್ತು ಎಲ್ಲ ಜ್ಞಾನಿಗಳಿಗೂ ಆತ್ಮ ಸ್ವಾಮಿ ಆಗಿರತಕ್ಕಂಥ ನಿಯಾಮಕ ಶಕ್ತಿ ಆಗಿರತಕ್ಕವನು ಅದು ಚತುರ್ಮುಖ. ಆತ್ಮ ದೇವಾನ ಜನಿತ ಪ್ರಜಾನ ಹಿರಣ್ಯ ದಂಷ್ಟ್ರ ಚಿನ್ನದ ಹಲ್ಲಿನವನು. ನಮ್ಮಲ್ಲಿ ಹಲ್ಲು ಹೋದ್ಮೇಲೆ ಚಿನ್ನದ ಹಲ್ಲು ಕಟ್ಟಿಸ್ಕೋತೀವಿ. ಅವನು ಜನ್ಮತಃ ಚಿನ್ನದ ಹಲ್ಲು ಅಂತ. ಚಿನ್ನದ ಹಲ್ಲು ಅಂದ್ರೆ ಚಿನ್ನದ ಹಲ್ಲು ಅಂತ ಅರ್ಥ. ಭಗವತ್ ಪರವಾಗಿ ಬಹಳ ಸುಂದರ ವೇದಿಕ್ ಸಂಸ್ಕೃತದಲ್ಲಿ ಅರ್ಥ ಹಿರುಕ್ ಸುಖಂ ಹಿರಣ್ಯಂ ಅಂತ. ಅಂತರಂಗದ ಆನಂದಮಯವಾದಂತಹ ಸ್ಥಿತಿಗೆ ಹಿರುಕ್ ಹಿರಣ್ಯ. ಹಿರಣ್ಯ ಅಂದ್ರೆ ಇವಾಗ ನಮ್ಗೆ ಹಿರಣ್ಯ ಸಿಕ್ಕಿದರೆ ಆನಂದ, ಇನ್ನು ಹಿರಣ್ಯ ಅಂದ್ರೇನೆ ಆನಂದ. ಹಿರಣ್ಯ ಶಬ್ದಕ್ಕೆ ಆನಂದ ಅಂತ. ಹಿರಣ್ಯದ ಮುತ್ರ ಅಂದ್ರೆ ಆನಂದವನ್ನು ಕೊಡುವ ಹಣ್ಣು, ಆನಂದವನ್ನು ಕೊಡುವ ಹಣ್ಣು ಅಂದ್ರೆ ಅಂದ್ರೆ ಇವಾಗ ಜಗತ್ತನ್ನೆಲ್ಲ ಸಂಹಾರ ಮಾಡತಕ್ಕ ಶಕ್ತಿ ಸಂವರ್ಗ ಅಂತ ಹೇಳಿದ್ದಾರೆ. ಈ ಇಡೀ ಪ್ರಪಂಚವನ್ನು ನುಂಗಿ ನಡೆದು ಅದನ್ನು ಜಗಿದು ತಿನ್ನುವಂತ ಅದು ಒಂದು ಕೃಚ್ಛವಾದ ಅನುಭವ ಅಲ್ಲ, ಅದು ಕೆಟ್ಟ ಅನುಭವ ಅಲ್ಲ, ಅದು ಕಷ್ಟದ ಕೆಲಸ ಅಲ್ಲ. ಅವರಿಗೆ ಸಂಹಾರ ಅನ್ನೋದು ಒಂದು ಆನಂದಮಯವಾದ ಕ್ರಿಯೆ. ಅದರಿಂದ ಹಿರಣ್ಯದ ಮುಷ್ಟ ಅಂದ್ರೆ ಚಿನ್ನದ ಹಲ್ಲಿನ ಆನಂದಮಯವಾದ ಹಲ್ಲು ಅನ್ನೋದು ಜಗಿದು ತಿನ್ನುವ ಸಂಕೇತ, ಸಂಹಾರ ಕ್ರಿಯೆಗೆ ಸಂಕೇತ. ಆ ಸಂಹಾರ ಅನ್ನೋದು ನಮಗೆ ಸಂಹಾರ ಅನ್ನೋದು ದುಃಖದ ಕ್ರಿಯೆ. ಯಾಕಂದ್ರೆ ಏನು ಚತುರ್ಮುಖ ಈ ಪ್ರಪಂಚವನ್ನು ನಾವು ಸೃಷ್ಟಿ ಮಾಡಿದ ಅವನ ಮಕ್ಕಳಲ್ವ ಇವು, ಅವು ಸತ್ತಾಗ ಅಯ್ಯೋ ಅವನೇ ಕೊಲ್ಲೋದಪ್ಪ, ದುಃಖದ ಕ್ರಿಯೆ ಅಲ್ಲ. ತಂದೆ ಸೃಷ್ಟಿ ಭಗವಂತ ಸೃಷ್ಟಿ ಮಾಡ್ತಾರೆ, ಸಂಹಾರ ಮಾಡ್ತಾರೆ. ನಾನೇ ಸೃಷ್ಟಿ ಮಾಡಿದ್ದು, ನಾನು ಸೃಷ್ಟಿ ಮಾಡಿದ ವಸ್ತು ನಾಶವಾದಾಗ ನಮ್ದು ದುಃಖ ಆಗುತ್ತೆ. ಅವನಿಗೆ ಹಾಗಲ್ಲ, ಯಾಕೆಂದ್ರೆ ಸೃಷ್ಟಿ ಮತ್ತು ಸಂಹಾರ ಅಂದ್ರೆ ಏನು ಅಂತ ಗೊತ್ತಿರದೆ ಇರುವುದರಿಂದ ನಮಗೆ ಸೃಷ್ಟಿಯಿಂದ ಆನಂದ ಮತ್ತು ಸಂಹಾರದ ದುಃಖ. ನಿಜವಾಗಿ ಸೃಷ್ಟಿ ಅಂದ್ರೆ ಸಂಹಾರ, ಸಂಹಾರ ಅಂದ್ರೆ ಸೃಷ್ಟಿ. ಇದು ಗೊತ್ತಾದಾಗ ಎರಡು ಆನಂದವೇ. ಸೃಷ್ಟಿ ಅಂದ್ರೆ ಏನು? ಸೃಷ್ಟಿ ಅಂದ್ರೆ ಯಾವುದೇ ಒಂದು ವಸ್ತು ಇಲ್ಲೊಂದು ಹುಟ್ಟುವುದಿಲ್ಲ, ಅದು ಏನು ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲದೇ ಇದ್ದದ್ದು ಯಾವುದು ಒಂದು ಉಂಟಾಗುತ್ತೆ. ಮತ್ತೆ ಏನಂದ್ರೆ ಇಲ್ಲದೇ ಇದ್ದದ್ದು ಬರುವುದು ಅಂದ್ರೆ ಫಾರ್ಮ್ ಬರುವುದು ಅಷ್ಟೇ. ಮ್ಯಾಟರ್ ವಾಸ್ ದೇರ್ ವಿಚ್ ವಾಸ್ ಎಕ್ಸಿಸ್ಟೆಡ್ ಫಾರ್ ಎವರ್, ಎ ನ್ಯೂ ಫಾರ್ಮ್ ಈಸ್ ಗಿವನ್ ಟು ಇಟ್, ದಟ್ ಈಸ್ ಕ್ರಿಯೇಷನ್. ಇದ್ದ ವಸ್ತುವಿಗೆ ಒಂದು ಆಕಾರ ಬರುವುದು ಸೃಷ್ಟಿ. ಆದ್ರೆ ಇದ್ದ ವಸ್ತು ಸಾಯುವುದು ಇಲ್ಲ, ಆ ಇದ್ದ ವಸ್ತುವಿಗೆ ಇದ್ದ ಆಕಾರ ಹೋಗಿ ಹೊಸ ಆಕಾರ ಬರುವುದು ಸಂಹಾರ. ಸೃಷ್ಟಿ ಅಂದ್ರೂ ಅದೇ, ಅದರಲ್ಲಿ ಹಳೆಯ ಆಕಾರ ಹೋಗಿ ಹೊಸ ಆಕಾರ ಬರುವುದು, ಇಷ್ಟೇ ಪ್ರೋಸೆಸ್. ಹಳೆಯ ಆಕಾರ ಹೋಗುವುದು ಅಂದ್ರೆ ಸಂಹಾರ, ಹೊಸ ಆಕಾರ ಬರುವುದು ಅಂದ್ರೆ ಸೃಷ್ಟಿ. ಒಟ್ಟು ಒಂದು ಫಾರ್ಮೇಶನ್ ನಲ್ಲಿ ಎರಡು ಆಸ್ಪೆಕ್ಟ್ಗಳು, ಹಳೆಯ ಆಕಾರ ಹೋಗಿ ಹೊಸ ಆಕಾರ ಬರುತ್ತೆ, ಹಳೆಯ ಆಕಾರ ಹೋಗುವುದಕ್ಕೆ ಸಾವು ಅಂತೇವೆ, ಹೊಸ ಆಕಾರ ಬರುವುದಕ್ಕೆ ಹೊಟ್ಟು ಅಂತೇವೆ. ವಸ್ತುತಃ ಬೋರ್ನ್ ಔಟ್ ಆಗಿತ್ತು, ಹಳೆಯ ಅಂಗಿ ತೆಗೆದು ಹೊಸ ಅಂಗಿ ಹಾಕಿದ ಹಾಗೆ ಅಂತ ಕೃಷ್ಣ ಅದಕ್ಕೆ ಹೇಳ್ತಾನೆ ಗೀತೆ. ಅದರಿಂದ ಸಾವು ಅಂದ್ರೆ ಹಳೆಯ ಅಂಗಿ ತೆಗೆಯುವುದು, ಹುಟ್ಟು ಅಂದ್ರೆ ಹೊಸ ಅಂಗಿ ಹಾಕೊಳ್ಳು. ಅಂದ್ರೆ ಡೆತ್ ಅಂತ ಒಂದು ಇಲ್ಲೇ ಇಲ್ಲ, ಹುಟ್ಟುವುದು ಅಂದ್ರೆ ಒಂಥರ ಸಾಯೋದೆ, ಸಾಯೋದಂದ್ರೆ ಒಂಥರ ಹುಟ್ಟೋದೆ. ಇದು ಗೊತ್ತಿದ್ದವರಿಗೆ ಹುಟ್ಟು ಸಾವು ಅನ್ನೋದು ಒಂದು ಆನಂದದ ಒಂದು ದುಃಖದ ಸಂಗತಿ ಅಲ್ಲ, ಎರಡು ಜೀವನದ ಎರಡು ತೆರೆಗಳು. ಜಸ್ಟ್ ಚೇಂಜ್ ಮೆಟಮಾರ್ಫೋಸಿಸ್ ಅಷ್ಟೇ, ಇದು ಒಂದು ಬದಲಾವಣೆ ಹೊರತು ಸಾಯುವುದು ಅಂತ ಒಂದು ಇಲ್ಲೇ ಇಲ್ಲ. ಮನುಷ್ಯನಿಗೆ ಯಾಕೆ ದುಃಖ ಆಗುತ್ತೆ ಅಂದ್ರೆ ಆ ಫಾರ್ಮ್, ಒಂದು ಫಾರ್ಮಿನಿಂದ ಅವನಿಗೆ ಆ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಂಡಿರ್ತಾನೆ. ಒಂದು ಫಾರ್ಮ್ ಇದ್ದಾಗ ಇವನು ತಂದೆ, ಇವನ ಅಜ್ಜ, ಇವನ ಗಂಡ, ಇವನ ಹೆಂಡತಿ, ತಾಯಿ, ಮಗ, ಯಾವುದು ನಾವು ಗುರುತಿಸುವುದು ಆ ಜೀವ ಸ್ವರೂಪದಿಂದಲ್ಲ, ಅದಕ್ಕೆ ಹೊರಗಿನಿಂದ ಬಂದ ಫಾರ್ಮಿನಿಂದ. ಅದನ್ನ ಏನಾಗುತ್ತೆ, ಜೀವ ಇರಲೇ ಬಿಡಲಿಲ್ಲ, ಫಾರ್ಮ್ ಹೋದ್ರೆ ನಮ್ಗೆ ಮತ್ತೆ ಗುರುತಿಲ್ಲ. ಮತ್ತೆ ಅವನು ಇದ್ದಾರಪ್ಪ, ಅವನು ಇದ್ದಾರೆ, ಸುಕ್ಷೂರು ನಾಯಿರ್ಬೋದು, ಸುಕ್ಷೂರು ನನಗೆ ಕಾಣೋ ಫಾರ್ಮ್ ನನಗೆ ಅಪ್ಪ ಅಮ್ಮ ಅಜ್ಜ ಇತ್ಯಾದಿ. ಆ ರಿಲೇಷನ್ಶಿಪ್ ತ್ರೂ ಫಾರ್ಮ್ ಕ್ರಾಸ್ ಫಾರ್ಮ್ ಡಿಸಪಿಯರ್, ರಿಲೇಷನ್ಶಿಪ್ ಇಲ್ಲ. ಮತ್ತೆ ಅದರಿಂದ ನಮಗೆ ದುಃಖ ಆಗಲಿಕ್ಕೆ ಕಾರಣ ನಾವು ಅದರ ಕ್ರಾಸ್ ಫಾರ್ಮ್ ಅಲ್ಲೇ ಒಂದು ಸಂಗತಿಯಿಂದ ತಗೊಂಡಿದ್ದೀವಿ. ಸೃಷ್ಟಿ ಮಾಡತಕ್ಕಂತ ಭಗವಂತನಿಗೆ ಇದು ಇಲ್ಲ, ಒಂದು ಫಾರ್ಮ್ ಹೋದದ್ದು ಮತ್ತೆ ಇನ್ನೊಂದು ಫಾರ್ಮ್ ಬಂದದ್ದು ನಮ್ಗೆ ಗೊತ್ತಿಲ್ಲ. ಹೋದದ್ದನ್ನು ಮಾತ್ರ ಕಂಡೆದ್ದು, ಬಂದದ್ದನ್ನು ನೋಡಿಲ್ಲ. ಬಂದರೂ ಅದೇ ಜೀವಕ್ಕೆ ಆ ಫಾರ್ಮ್ ಬಂತು ನಮ್ಗೆ ಗೊತ್ತಾಗುತ್ತಿಲ್ಲ. ಇವಾಗ ಆಚಾರ್ಯ ಜೀವನ ಜನಗಳು ಕಥೆ ಬರುತ್ತೆ. ಆಚಾರ್ಯರು ಮಗುವಾಗಿದ್ದಾಗ ಅವರಿಗೆ ಹಾಲು ಒಳ್ಳೆಯ ಬಡತನ ಬಂತು, ಅದಿಲ್ಲ ಅದೇ ಬಟ್ಟೆ ಬಡತನ. ದುಡ್ಡು ಕೊಟ್ಟುಕೊಂಡು ಅವನು ಹಸು ತಗೊಳ್ಳಿಕ್ಕೆ ದುಡ್ಡಿಲ್ಲ, ದ್ರೋಣಾಚಾರ ಕತೆ, ಅಶ್ವತ್ಥಾಮನೆ ಹಾಲಿಲ್ಲ ಅಂತ ಏನೋ ಭಿಕ್ಷೆ ಹೇಳಿ ಹೋಗಿದ್ದಾರೆ. ಹಾಗೆ ಹಸು ತಗೊಳ್ಳಿಕ್ಕೆ ದುಡ್ಡಿಲ್ಲ, ಆವಾಗ ಗೋದಾನ ಕೊಟ್ಟು ಹೋಗಿದ್ದಾರೆ ಮನೆಯವರು, ಮಗುವಿಗೆ ಹಾಲು ಕೊಡಪ್ಪ ಅಂತ ಪ್ರೀತಿಯಿಂದ ಒಂದು ಗೋವನ್ನು ಕೊಟ್ಟು ಇವರು ಆ ಗೋವಿನ ಹಾಲನ್ನ ಮಗುವಿಗೆ ಕುಡಿಸ್ತಾ ಇದ್ರು. ವಾಯುದೇವರಿಗೆ ಹಾಲು ಕುಡಿಸೋದು ಸಾಮಾನ್ಯ ಪುಣ್ಯದ ಕೆಲಸವಾಗಿ ಅವ್ರಿಗೆ ಗೊತ್ತಿಲ್ಲ. ಪಾಪ ಅವರೇ ಮಗು ಮುದ್ದು ಮುದ್ದಾದ ಮಗು, 10 ವರ್ಷ ಆಯ್ತು, ಅಪ್ಪ ಮಗುವಿಗೆ ಹಾಲು ಕುಡಿಸುತ್ತ ತಮ್ಮ ಮನೆಯಲ್ಲಿದ್ದ ದನ ಕೊಟ್ಟು ಅದೊಂದು ಏನಾಯ್ತು, ಮುದಾತ್ರೇ ಮೋಕ್ಷದಾತ. ಅವರು ಆ ಗೋದಾನ ಮಾಡಿದವರು ಸತ್ತೋದ್ರು, ಸತ್ತು ಹೋಗಿ ಆಮೇಲೆ ಆಚಾರ್ಯ ಲೀಲೆಗಳನ್ನ ನೋಡಿ ಅವರಿಂದ ಮತ್ತೆ ಜ್ಞಾನೋಪದೇಶ ಪಡೆದು ಈ ಜನ್ಮದಲ್ಲಿ ಆಗುವ ಯಾಕಂದ್ರೆ ಮುದುಕಾಗಿದ್ದರು, ಈ ಮಗುವಿನ ಉಪದೇಶ ಪಡೆದ ಹಾಗೆ ಅಲ್ಲಿ ಸತ್ತು ಪುನಃ ಅದೇ ಮನೆಯಲ್ಲಿ ಮಗನಿಗೆ ಮಗನಾಗಿ ಹೋಗಿದ್ದರು. ಆಚಾರ್ಯ ಬಾಲ್ಯದಿಂದ ಇವನು ಮಗುವಾಗಿ ಮಗನಿಗೆ ಗೊತ್ತಾ ಅಪ್ಪನೇ ಹುಟ್ಟಿದ್ದಾರೆ ಅಂತ, ಅದು ನನ್ನ ಮಗ ನನ್ನ ಮಗ ಅಂತ ನನ್ನ ಅಪ್ಪ ಅಂತ ಅಂದ್ರೆ ಅವನಿಗೆ ಗೊತ್ತಿಲ್ಲ. ಆದ್ರೆ ಅದು ಭಗವಂತನಿಗೆ ಯಾರು ಯಾಕೆಲ್ಲ ಈ ಅದರಿಂದ ಈ ಸತ್ಯದ ಮೂಲ ಸ್ಥಿತಿ ಗೊತ್ತಿದ್ದವನಿಗೆ ಹುಟ್ಟು ಮತ್ತು ಸಾವು ಅನ್ನೋದು ಎರಡು ಒಂದೇ ರೀತಿ ಕೊಟ್ಟು ಒಂದು ಭಯಾನಕ ಒಂದು ಇಷ್ಟವಾದ ಸಂಗತಿ ಅಲ್ಲ. ಹಾಗಾಗಿ ಸಂಹಾರವನ್ನು ಮಾಡ್ತಾರೆ ಹಿರಣ್ಯ ನಮಃ, ಅವನು ಎಲ್ಲವನ್ನು ಜಗದು ತಿಂತಾರಪ್ಪ. ಅದು ಒಂದು ಆನಂದದ ಕ್ರಿಯೆ ಮತ್ತು ದುಃಖದ ಕ್ರಿಯೆ ಅಲ್ಲ, ದ್ವೇಷದ ಕ್ರಿಯೆ ಅಲ್ಲ. ಆಮೇಲೆ ಬಭಸಃ, ಬಭಸಃ ಅಂತಕ್ಕೆ ಎಲ್ಲವನ್ನೂ ತಿನ್ನುವ ಅಂತ ಭಕ್ಷಕ ಅಂತ ಅರ್ಥ ಬರೀತಾರೆ. ಹಾಗೆ ಹೆಚ್ಚಿನ ಜನ ಎಲ್ಲ ಹಾಗೆ ಅರ್ಥ ಬರೀತಾರೆ. ಆದ್ರೆ ನಿಜವಾಗಿ ಆದ್ರೆ ಹಿರಣ್ಯ ದಂಷ್ಟ್ರಹ ಅನ್ನೋದ್ರಿಂದ ಅರ್ಥ ಬಂದು ಹೋಯಿತು. ಮತ್ತೆ ಬಭಸಃ ಅನ್ನೋದು ಬಸಧಾತುವಿನಿಂದ ಆದ ರೂಪ, ಬಭಸ್ತಿ ಇತಿ ಬಭಸಃ ಅಂತ. ಬಭಸಃ ಅಂದ್ರೆ ಅದು ಪ್ರಕಾಶಮಯವಾದ ವಸ್ತು. ಭಕ್ಷಕ ಅನ್ನುವ ಅರ್ಥಕ್ಕಿಂತ ಹೆಚ್ಚು ಉಚಿತವಾದ ಅರ್ಥ ಅದರ ನಿಜವಾದ ಬಭಸಃ ಅಂದ್ರೆ ಅದು ಪ್ರಕಾಶ, ಜ್ಞಾನದ ಪ್ರಕಾಶ, ಎಲ್ಲ ಕಡೆ ಬೆಳಕು ತುಂಬಿದಂತಹ ವಸ್ತು ಹಿರಣ್ಯ ದಂಷ್ಟ್ರಹ ಬಭಸಃ. ವಾಯುದೇವರಿಗೂ ಅಷ್ಟೇ, ವಾಯುದೇವರು ಒಂದು ಬೆಳಕು, ಚತುರ್ಮುಖನ ಒಂದು ಬೆಳಕು, ಜ್ಞಾನದ ಬೆಳಕು, ಇಡೀ ವಿಶ್ವವನ್ನು ತುಂಬಿದ ಜ್ಞಾನದ ಬೆಳಕು. ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವುದೇ